ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಒಂದು ಕಾರಣ ಜಂತುಹುಳು ಇರಬಹುದು. 1 ರಿಂದ 19 ವರ್ಷದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಲ್ಬೆಂಡಜೋಲ್ ಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಉಚಿತ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿ ದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಬಿದಿರಿನ ನಾನಾ ರೂಪಗಳು. ಈ ಕುರಿತು ಸಾಗರ ತಾಲೂಕು ಬಿಳಕಲ್ ಗ್ರಾಮದ ಬಿಎಸ್ ವಸಂತ ಅವರೊಡನೆ ಸಂದರ್ಶನ. ಸಾಗರ ತಾಲೂಕು ಬಿಳಕಲ್ ಗ್ರಾಮದ ಬಿಎಸ್ ವಸಂತ ಅವರು ಇಂದು ನಮ್ಮ ಜೊತೆಗಿದ್ದಾರೆ. ಬಿಎಸ್ ಅಂತ ಹೇಳಿದ್ರೆ ಬಿ ಅಂತ ಹೇಳಿದ್ರೆ ಬಿಳಕಲ್ ಅಂತಾನೂ ಹೇಳ್ಬೋದು, ಬಿದಿರು ಅಂತಲೂ ಹೇಳ್ಬೋದು. ಸೊ ವಸಂತ ಅವರು ಬಿದಿರಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ಬಂದಿದ್ದಾರೆ. ನಮಸ್ಕಾರ ವಸಂತ. ನಮಸ್ತೆ ಸರ್. ಈಗ ಸಾಮಾನ್ಯವಾಗಿ ಶಿಶುನಾಳ ಶರೀಫರ ಒಂದು ಪದ್ಯ ಇದೆ, ಆ ಪದ್ಯದಲ್ಲಿ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಬಿದಿರಾದೆ, ಬಿದಿರೆ ನೀನ್ಯಾರಿಗಲ್ಲದವಳು ಅನ್ನೋ ಒಂದು ಮಾತನ್ನ ಅವರ ಒಂದು ತತ್ವ ಪದದಲ್ಲಿ ಹೇಳ್ತಾರೆ. ಇನ್ನು ಎರಡನೇದು ಹುಟ್ಟದಾಗ್ಲಿಂದ ಹಿಡಿದು ಚಟ್ಟದವರೆಗೂ ಬಿದಿರು ಬೇಕೇ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಉಪಯೋಗ ಇದೆ, ಆದರೆ ಯಾರು ಇದನ್ನ ಬೆಳಿಬೇಕು ಅಥವಾ ಕಾಡಲ್ಲೇ ಇದು ಸ್ವಾಭಾವಿಕವಾಗಿ ಬೆಳೆಯುವಂತ ಇದ ಹೇಗೆ ಅಂತ. ಮೂಲತಃವಾಗಿ ಬಿದಿರು ಮನುಷ್ಯನ ಜೀವನದ ಹಾಸುಹೊಕ್ಕಾಗಿದೆ. ಆ ಕವಿತೆಯಲ್ಲಿ ಹೇಳಿದಾಗೆ ಬಿದಿರು ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾವಿನ ತನಕನೂ ಬಳಕೆ ಆಗ್ತಾನೆ ಇದೆ. ಅದನ್ನು ನಾವು ಈ ಆಧುನಿಕ ಯುಗದಲ್ಲಿ ಮರೆತಿದ್ದರಿಂದನೇ ನಮಗೆ ಈ ಥರದ ಪರಿಸರದ ಮೇಲಾಗ್ತಿರೋ ಅಪಸವ್ಯಗಳಿಗೆ ನಾವು ಎಡೆ ಆಗ್ತಾ ಇದ್ದೀವಿ. ಮೂಲತಃವಾಗಿ ಬಿದಿರನ್ನು ನಾವು ಕೂಡ ಮನೆಯಲ್ಲಿ ಜಮೀನಲ್ಲಿ ಬೆಳೆಯಬಹುದು. ಅದಕ್ಕೇನೆಂದರೆ ಹೆಚ್ಚಾಗಿ ಬಿದಿರು ಮಳೆ ಕಾಡುಗಳಲ್ಲೇ ಬೆಳೆಯುತ್ತೆ, ಯಾಕಂದರೆ ಅಲ್ಲಿ ಹೆಚ್ಚಾಗಿ ತೇವಾಂಶ ಇರೋದ್ರಿಂದ ಅದು ಹೆಚ್ಚಾಗಿ ನಮಗೆ ಮಳೆ ಕಾಡುಗಳಲ್ಲಿ ಕಂಡು ಬರುತ್ತೆ. ಸೊ ಈಗ ನಾವು ಅದಕ್ಕೆ ಬೇಕಾಗಿರುವಂತಹ ತೇವಾಂಶವನ್ನ ಕೊಡೋದ್ರಿಂದ ನಮ್ಮ ಜಮೀನುಗಳಲ್ಲೂ ಸಹ ಅದನ್ನ ಬೆಳ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಕಾಲದಲ್ಲಿ ಈ ಬಿದಿರಿನ ಒಂದು ಸಾಮಾನುಗಳು ಬೇಕು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಆಗುಂಬೆಗೆ ಹೋಗ್ತಾ ಇದ್ವಿ. ಅಲ್ಲಿ ಕುರ್ಚಿಗಳಿರಬಹುದು ಅಥವಾ ವಿಧ ವಿಧವಾದಂತ ಪೀಠೋಪಕರಣಗಳಿರಬಹುದು, ಇದೆಲ್ಲದಕ್ಕೂ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿಡ್ತಾ ಇದ್ವಿ. ಈಗ ಇತ್ತೀಚೆಗೆ ಆಗುಂಬೆನಲ್ಲೇ ಅದು ಒಂದು ಕಾಣೆ ಆಗ್ತಾ ಇದೆಯಲ್ಲ, ಏನ್ ಕಾರಣ ಇರಬಹುದು? ಅದಂದ್ರೆ ನಾವು ಬಿದಿರನ್ನ ಅವಗಣನೆ ಮಾಡಿದ್ರಿಂದನೇ ಈ ತರದ ಪರಿಸ್ಥಿತಿಗಳು ನಮ್ಗೆ ಬಂದಿದೆ. ಹೆಚ್ಚಾಗಿ ನಾವು ಅದನ್ನ ನಮ್ಮ ಬೆಳೆ ತರನೇ ನಾವು ಬೆಳ್ಕೊಂತ ಹೋದ್ರೆ ಬಿದಿರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಹೋದ್ರೆ, ಈಗ ಸಾಗುವಾನಿಗೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಸಾಗುವಾನಿ ಮನೆಯಲ್ಲಿ ಬಳಕೆ ಆಗುವ ವಸ್ತುಗಳು, ಸೋಫಾ ಆಗ್ಲಿ, ಎಲ್ಲಾದು ಸಾಗುವಾನಿಲ್ಲೇ ಆಗ್ಬೇಕು ನಮಗೆ. ಅದ್ರ ಬದಲು ನಾವು ಬಿದಿರನ್ನ ಬೆಳೆಸ್ತಾ ಬಿದಿರನ್ನ ಬಳಕೆ ಮಾಡ್ತಾ ಹೋದ್ರೆ ನಮಗೂ ಸಹ ಬಿದಿರು ನಮಗೆ ಸ್ಥಳೀಯವಾಗಿ ಲಭ್ಯವಾಗುತ್ತೆ, ಸ್ಥಳೀಯವಾಗಿ ನಮ್ಮ ಮೇದಾರರಿಗೆ ಅವರಿಗೂ ಸಹ ಸಹಾಯ ಆಗತ್ತೆ. ಅವರು ತರಹವಾರಿ ಬುಟ್ಟಿಗಳು, ಚಾಪೆಗಳು, ಇತ್ತೀಚೆಗೆ ನಮಗೆ ಚಾಪೆಗಳು ಹೋಗ್ಲಿ ಬಿದಿರು ಗಳಗಳು ಸಹಿತ ಸಿಟಿಯಲ್ಲಿ ಸಿಗ್ತಾ ಇಲ್ಲ ನಮಗೆ. ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಲಿ, ನಮ್ಮ ಮನೆಯ ಸಮಾರಂಭಗಳಿಗಾಗಲಿ ಬಿದಿರಿನ ಗಳಗಳು ಸಿಗ್ತಾ ಇಲ್ಲ. ಬಿದಿರು ನಮ್ಮ ಮಲೆನಾಡಲ್ಲಿ ಕೆಲವೊಂದು ವರ್ಷ ಬಿದಿರನ್ನ ಉಪಯೋಗಿಸ್ಕೊಂಡು ಬೇಲಿ ಮಾಡ್ತಾ ಇದ್ರು. ಈಗ ಮಲೆನಾಡಲ್ಲಿ ಸಹಿತ ಬಿದಿರಿನ ಬೇಲಿ ಹೋಗಿ ತಂತಿ ಬೇಲಿ ಬಂದ್ಬಿಟ್ಟಿದೆ ಎಲ್ಲ ಕಡೆ. ಇದು ಇನ್ನೊಂದು ಸ್ವಲ್ಪ ಆಡ್ ಮಾಡೋದಾದ್ರೆ, ಒಂದ್ ಕಾಲದಲ್ಲಿ ಗೌರಿ ಹಬ್ಬದ ಸಂದರ್ಭದಲ್ಲಿ ಮೊರಗಳನ್ನ ತಗೊಳ್ತಾ ಇದ್ರು, ಅಂದ್ರೆ ಬಾಗನಗಳನ್ನ ಕೊಡಬೇಕಾದ್ರೆ ಬೇರೆಯವರಿಗೆ ಬಿದಿರಿಂದ ಶ್ರೇಷ್ಠ ಅಂತ. ಇತ್ತೀಚೆಗೆ ಏನಾಗಿದೆ, ಪ್ಲಾಸ್ಟಿಕ್ ಬಂದಿದೆ, ಸ್ಟೀಲಿಂದ ಬಂದಿದೆ, ಅಥವಾ ಮನೆ ಒಳಗೆ ಕೇರಬೇಕಾದ್ರೂ ಸಹ ಸ್ಟೀಲಿಂದ್ರಲ್ಲೇ ನಾವು ಕೇರೋದನ್ನ ನೋಡ್ತೇವೆ. ಹೀಗೆ ಯಾಕೆ ಈ ಒಂದು ಅವಗಣನೆಗೆ ತುತ್ತಾಯ್ತು? ಅದಂದ್ರೆ ಈಗ ಒಂದು ನಾವು ಆಧುನಿಕತೆ, ಆಧುನೀಕರಣ, ನಮ್ಗೆಲ್ಲಾದು ನೀಟ್ ಅಂಡ್ ಸೊಫೆಸ್ಟಿಕೇಟೆಡ್ ಆಗಿರಬೇಕು. ಬಿದಿರು ಅಂದ್ರೆ ಅದು ಹುಳ ಹಿಡಿಯತ್ತೆ, ಅದು ಸರಿಯಾಗಿ ಬಳಕೆ ಬರಲ್ಲ ಅನ್ನೋ ಒಂದು ಅಪನಂಬಿಕೆ ಇದೆ. ಅದನ್ನ ನಾವು ಸರಿಯಾಗಿ ಯೂಸ್ ಮಾಡಿದ್ರೆ, ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿರುವಂತ ಬಿದಿರು ಉಪಕರಣಗಳನ್ನು ಯೂಸ್ ಮಾಡಿದ್ರೆ ಸ್ಟೀಲ್ಕ್ಕಿಂತ ತುಂಬಾ ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಸ್ಟೀಲ್ ಅಂದ್ರೆ ಉಕ್ಕಿನ ನಂತರದ ಸ್ಥಾನವನ್ನ ಸಂಶೋಧಕರು ಬಿದಿರಿಗೆ ಕೊಡ್ತಾರೆ. ಅದನ್ನ ಈಗ ಅಂದ್ರೆ ನಾನೊಂದು ಟ್ರೀಟ್ಮೆಂಟ್ ಅಂತ ಹೇಳಿದೆ. ಈಗ ಬಿದಿರಿನಲ್ಲಿ ತರಹೇವಾರಿ ವಸ್ತುಗಳನ್ನ ಹೇಗೆ ಅತಿ ಹೆಚ್ಚು ವರ್ಷಗಳ ಕಾಲ ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ಪರಿಣಿತರೆಲ್ಲ ಅವ್ರನ್ನ ಒಂದು ಸಂಶೋಧಿಸಿ ಒಂದು ಸೊಲ್ಯೂಷನ್ ಅನ್ನ ಇದ್ ಮಾಡಿದ್ದಾರೆ. ಬೋರಿಕ್ ಆಸಿಡ್ ಮತ್ತೆ ಬೋರಾಕ್ಸ್ ಮತ್ತೆ ವಾಟರ್ 1:1:2 ಈ ಒಂದು ಪ್ರಮಾಣದಲ್ಲಿ ಒಂದು ಸೊಲ್ಯೂಷನ್ ನ ತಗೊಂಡು ಅದರಲ್ಲಿ ನಾವು ಬಿದಿರನ್ನ ಯಾವ್ಯಾವ ಉಪಕರಣಗಳನ್ನ ಮಾಡಬೇಕು ಅದಕ್ಕಿಂತ ಮುಂಚಿನ ಹಾದಿಯಲ್ಲಿ ಅದನ್ನ ಅದರಲ್ಲಿ ಡಿಪ್ ಮಾಡಿದ್ರೆ, ಒಂದು ಇಂದಿಷ್ಟು ಸಮಯದ ತನಕ ಡಿಪ್ ಮಾಡಿದ್ರೆ ಅದರಲ್ಲಿ ನೆಕ್ಸ್ಟ್ ಏನಾಗತ್ತೆ, ಥರ್ಮೈಟ್ಸ್ಗಳು ಈಗ ಹೊರಗಿನ ಯಾವುದೇ ಒಂದು ಕ್ರಿಮಿಕೀಟಗಳು ಅದನ್ನ ಅದಕ್ಕೆ ಅಟ್ಯಾಕ್ ಆಗದೆ ಇರೋ ತರದ ಒಂದು ಗುಣ ಬಿದಿರಿಗೆ ಬರುತ್ತೆ. ಅದರ ನಂತರದಲ್ಲಿ ಅದರಿಂದ ಏನೇನು ನಾವು ಉಪಕರಣಗಳನ್ನು ಮಾಡ್ತೀವೋ ಅದು ತುಂಬಾ ಕಾಲ ತನಕ ನಮಗೆ ಬಾಳಿಕೆಗೆ ಬರುತ್ತೆ. ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ, ಬಿದಿರಕ್ಕಿ ಅಂತ ಹೇಳ್ತಾ ಇದ್ರು, ಏನದು ಬಿದಿರಕ್ಕಿ ಅಂತಂದ್ರೆ? ಬಿದಿರಕ್ಕಿ ಅಂದ್ರೆ ಅದು ಬಿದಿರು ಕಟ್ಟೆ ಬರುವ ಸಮಯದಲ್ಲಿ ಅದು ನೆಕ್ಸ್ಟ್ ಫರ್ದರ್ ನಮ್ಗೆ ಬೀಜಗಳಾಗಿ ಬಿದಿರಕ್ಕಿಯನ್ನ ಉದುರಿಸುತ್ತೆ. ಅದು ಒಂದು ಅದು 40-60 ವರ್ಷ ಆದಾಗ ಒಂದು ಬಿದಿರು ಮೇಳೆಗೆ ಆ ಟೈಮಲ್ಲಿ ಬಿದಿರಕ್ಕಿಯನ್ನ ಉದುರಿಸುತ್ತೆ. ಅದ್ರ ನೆಕ್ಸ್ಟ್ ಆ ಒಂದು ಬಿದಿರು ಮೇಳೆಗಳು ಅದು ಸತ್ತು ಹೋಗ್ತವೆ. ನೆಕ್ಸ್ಟ್ ಆ ಬಿದಿರಕ್ಕಿಯಿಂದ ಬೇರೆ ನಾವು ಬೇಕಿದ್ರೆ ಸಸಿಗಳನ್ನಾಗಿ ತರಗಿಸ್ಕೋಬಹುದು. ಅದನ್ನ ಬೇಕಿದ್ರೆ ಈಗ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರುವಂತ ಒಂದು ಅಂಶ ಅದು ಬಿದಿರಕ್ಕಿಯಲ್ಲಿ. ಅದನ್ನ ನಾವು ಬೇರೆ ಬೇರೆ ಈಗೇನು ನಮ್ಗೆ ಮಾರ್ಕೆಟ್ ಅಲ್ಲಿ ಏನೇನು ಇದಾಗ್ತಾ ಇದೆ ಅದನ್ನ ನಮ್ಗೆ ಏನಂದ್ರೆ ಈ ಡಯಾಬಿಟೀಸ್ಗಾಗ್ಲಿ ಅದಕ್ಕಾಗ್ಲಿ ಇದಕ್ಕಾಗ್ಲಿ ಏನೇ ಒಂದು ಇದಕ್ಕೂ ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ನೆಕ್ಸ್ಟ್ ಇದನ್ನ ಇದು ಮಾಡಬಹುದು. ಮನುಷ್ಯನ ಆರೋಗ್ಯಕ್ಕೆ ಸಹಕಾರಿ ಸಹಕಾರಿ ಇದು. ಬಿದಿರಕ್ಕಿ ಅಂದ್ರೆ ಅಕ್ಕಿ ತರವೇ ಇರುತ್ತಾ? ಹೇಗೆ ಅಕ್ಕಿ ತರನೇ ಇರುತ್ತೆ ಅದು. ಅದನ್ನ ಸಾಮಾನ್ಯವಾಗಿ ಬೇರೆ ಅನ್ನ ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿ ಮಾಡುವಂತದ್ದು. ಅದನ್ನ ಹೆಚ್ಚಾಗಿ ನಾವು ಅನ್ನದ ರೀತಿಯಲ್ಲಿ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡೋಕ್ಕಿಂತ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಬಹುದು. ಇರ್ಲಿ ವಸಂತ್, ಈ ಬಿದಿರನ್ನ ಈ ಬೆಳೆಸೋದ್ರಿಂದ ಈ ಪರಿಸರಕ್ಕೆ ಏನು ಸಹಾಯ ಆಗತ್ತೆ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಬಿದಿರು ಬೇರೆ ಮರಗಳಿಗಿಂತ 25% ಜಾಸ್ತಿ ಇಂಗಾಲದ ಡೈಆಕ್ಸೈಡ್ ಅನ್ನ ತಗೊಂಡು ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ. ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಒಂದು ಹೆಕ್ಟೇರ್ನಲ್ಲಿ ನಾವು ಬಿದಿರನ್ನ ಬೆಳೆದ್ರೆ 1,000 ಟನ್ ಅಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನ ಅದು ತೆಗೆದುಕೊಂಡು ಒಂದು ಹೆಕ್ಟೇರ್ ಬಿದಿರು ಕಟಾವಿಗೆ ಬರೋ ಟೈಮಲ್ಲಿ 20 ಕ್ಯೂಬಿಕ್ ಮೀಟರ್ನಷ್ಟು ಬಿಲ್ಡಿಂಗ್ ಮೆಟೀರಿಯಲ್ಸ್, ಏನು ನಾವು ಗಳಗಳು ಅಂತೀವಿ ಮತ್ತೆ ಬೇರೆ ಅದನ್ನ ಬೈ ಪ್ರಾಡಕ್ಟ್ ಮಾಡಿಕೊಂಡು ಬೀಮ್ಸ್ಗಳನ್ನೆಲ್ಲ ತಯಾರು ಮಾಡ್ತಾರೆ. ಒಂದು ಹೆಕ್ಟೇರ್ ಬಿದಿರು ನಮಗೆ 20 ಕ್ಯೂಬಿಕ್ ಮೀಟರ್ನಷ್ಟು ಬಿಲ್ಡಿಂಗ್ ಮೆಟೀರಿಯಲ್ ಅನ್ನ ಕೊಡುತ್ತೆ. ಹಾಗೆ ಬಿದಿರು ಒಂದೇ ಸಸ್ಯ ವರ್ಷಕ್ಕೆ 2 ಬಾರಿ ಎಲೆಗಳನ್ನು ಉದುರಿಸೋದು ನಮಗೆ ಅತಿ ಹೆಚ್ಚು ಎಲೆಗಳ ರೂಪದಲ್ಲಿ ನಮಗೆ ಈ ವೇಸ್ಟ್ಗಳು ಸಿಗ್ತವೆ. ಈ ಎಲೆಯದು ಇನ್ನೊಂದು ಉತ್ತಮವಾದ ಅಂಶ ಅಂದ್ರೆ ನಾವು ಈ ಎಲೆಯನ್ನ ಸುಟ್ಟು ಆ ಆ್ಯಶ್ ಏನಿರುತ್ತೆ ಅದನ್ನ ಸಿಮೆಂಟ್ ಅಥವಾ ಕಾಂಕ್ರೀಟಿಗೆ ಆಡ್ ಮಾಡಿದ್ರೆ ಆ ಕಾಂಕ್ರೀಟ್ ಏನು ಗಟ್ಟಿತನ ಇರುತ್ತೆ ಅದು 18% ಎಕ್ಸ್ಟ್ರಾ ಜಾಸ್ತಿ ಆಗುತ್ತೆ. ಆ ಒಂದು ಅಂಶ ಸಹಿತ ಈ ಬಿದಿರಿನಲ್ಲಿ ಅಡಕವಾಗಿದೆ. ಅಂದ್ರೆ ಕಾಡಿನಲ್ಲಿ ಇದು ಬೆಳೆಯೋದ್ರಿಂದ ಒಂದು ರೀತಿ ಜೈವಿಕ ಸಮತೋಲನ ಆಗತ್ತೆ ಅಂತ ಹೇಳ್ಬೋದ? ಹೌದು. ಅದ್ರ ಜೊತೆಗೆ ಒಂದು ಈ ಬಿದಿರು ಮಣ್ಣನ್ನ ಹಿಡಿದಿಟ್ಕೊಳ್ಳುವಂತ ಗುಣ ಏನಾರ ಇದಕ್ಕಿರುತ್ತ? ಹಾ, ಬಿದಿರು ಈ ಹುಲ್ಲಿನ ಜಾತಿಯ ಸಸ್ಯ ಆಗಿರೋದ್ರಿಂದ ಬಿದಿರು ಬೆಳೆಯುವಂತ ಜಾಗದಲ್ಲಿ ಮಣ್ಣಿನ ಸವಕಳಿ ತಡೆಗಟ್ಟತ್ತೆ. ಆಮೇಲೆ ಮಣ್ಣನ್ನ ಭದ್ರವಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ನಮ್ಗೆ ಮೇಲ್ಮೈ ಮಣ್ಣು ಈಗ ಯಾವುದೇ ವ್ಯವಸಾಯದಲ್ಲಾಗ್ಲಿ ನಮಗೆ ಭಾರಿ ಮುಖ್ಯವಾಗಿರೋದು ಮೇಲ್ಮೈ ಮಣ್ಣು. ಒಂದು ಆರು ಇಂಚ್ ಮಣ್ಣು ಸಿಕ್ಕಾಪಟ್ಟೆ ಫಲವತ್ತಾಗಿರತ್ತೆ. ಆ ಮಣ್ಣನ್ನ ಹಿಡಿದಿಟ್ಕೊಳ್ಳೋದ್ರಿಂದ ಮಣ್ಣಿನ ಸವಕಳಿನೂ ತಡೆಗಟ್ಟತ್ತೆ ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಂಡು ಬರತ್ತೆ. ಇದು ಈ ಬಿದಿರು ಬೆಳೆದು ಬಿಡತ್ತೆ ಅಂತ ಇಟ್ಕೊಳ್ರಿ, ಮನೆಗೆ ತಂದು ಏಣಿನ ಯಾವ್ದೋ ಒಂದು ರೂಪದಲ್ಲಿ ಇಟ್ಕೊಳ್ತೇವೆ, ಅದಕ್ಕೆ ಹುಳ ಹಿಡಿಯುವಂತದ್ದು ಏನಾರ ಆಗತ್ತಾ? ಹೇಗೆ? ಹೌದು, ಸ್ವಭಾವತಃ ಬಿದಿರಿಗೆ ಯಾವುದೇ ಮರ ಆಗ್ಲಿ ಹುಳ ಬರೋದು ಸಹಜ. ಮುಂಚಿನ ನಮ್ದು ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಬಿದಿರಿಗೆ ಹೊಗೆ ಸುತ್ತಿಸ್ತಾ ಇದ್ರು. ಹೊಗೆ ಸುತ್ತಿಸಿದ್ರೆ ಅದರಲ್ಲಿರೋ ಒಳಗಡೆ ಇರೋ ನೀರಿನ ಅಂಶ ಹೊರಗಡೆ ಹೋಗಿ ಬಿದಿರು ಗಟ್ಟಿಮುಟ್ಟಾಗೋದ್ರಿಂದ ಅದೊಂಚೂರು ಹೇಳಿ ಹೊಗೆ ಸುತ್ತಿಸೋದು ಅಂತಂದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಬಿದಿರನ್ನ ಒಂದು ಈಗ ನಾವು ಅಡಿಗೆ ಮಾಡೋದು ಅಥವಾ ಬಚ್ಚಲ ಮನೆ ಒಲೆಗೆ ಬೆಂಕಿ ಹಾಕ್ತಿವಲ್ಲ ಆ ಒಂದು ಇದರಲ್ಲಿ ಬಿದಿರುಗಳನ್ನ ಕಟ್ಟಿಡ್ತಾ ಇದ್ರು. ಅಲ್ಲಿಂದ ಬಂದಿರೋ ಹೊಗೆಗಳು ಏನಾಗುತ್ತೆ ಅಂದ್ರೆ ಹೊಗೆಗಳು ಬಿದಿರುಗಳಿಗೆ ಹೋಗಿ ಅದರ ಒಳಗಡೆ ಇರೋ ನೀರಿನ ಅಂಶ ಹೊರಗಡೆ ಹೋಗಿ ಗಟ್ಟಿ ಆಗೋದ್ರಿಂದ ಹೊರಗಡೆ ಇರೋ ಕ್ರಿಮಿಕೀಟಗಳು ಅದಕ್ಕೆ ಅಟ್ಯಾಕ್ ಮಾಡಲ್ಲ. ಈಗ ಅದನ್ನೇ ಹೊಸದಾಗಿ ನಮ್ಮ ಆಧುನಿಕ ಪದ್ಧತಿಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಆಗ್ಲೇ ಹೇಳಿದಲ್ಲ ಬೋರಿಕ್ ಆಸಿಡ್, ಬೋರಾಕ್ಸ್ ಮತ್ತೆ ವಾಟರ್ ಈ ಒಂದು ಸೊಲ್ಯೂಷನ್ ಮಾಡಿಕೊಂಡು ಅದರಲ್ಲಿ ಕಡಿದಂತಹ ಬಿದಿರುಗಳನ್ನು ಅದರಲ್ಲಿ ಡಿಪ್ ಮಾಡಿ ಇಂತಿಷ್ಟು ಸಮಯ ಅಂತ ಬಿಟ್ಟು ನಂತರ ಅದನ್ನು ತೆಗೆದು ಬೇರೆ ನಮ್ಗೆ ಯಾವ್ದು ಬೇಕೆ ಉಪಕರಣಗಳನ್ನು ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಕ್ರಿಮಿಕೀಟಗಳ ಕಾಟ ಅವೆಲ್ಲ ಇರಲ್ಲ ಮತ್ತೆ ಹೆಚ್ಚಿನ ಕಾಲ ಬಾಳಿಕೆ ಬರುತ್ತೆ. ಈ ಸಾಮಾನ್ಯವಾಗಿ ನೀವು ತೇವಾಂಶ ಬೇಕು ಅಂತ ಹೇಳಿದ್ರಿ, ಯಾರ್ದಾರ ಮನೆ ಮುಂದ್ಗಡೆ ನಮ್ದೊಂದು ಖಾಲಿ ಜಾಗ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಈ ಬಿದಿರನ್ನ ಬೆಳಿಬಹುದಾ? ಹಾ, ಬಿದಿರನ್ನ ಬೆಳಿಬಹುದು. ಅದರಲ್ಲಿ ಸುಮಾರು ಪ್ರಕಾರಗಳಿದೆ ಬಿದಿರನ್ನ ಅಂದ್ರೆ. ಈಗ ನಮ್ಗೆ ಕಣ್ಣಿಗೆ ಕಾಣಿಸೋದು ಈಗ ಅರಣ್ಯದಲ್ಲಾಗ್ಲಿ ಅದು ಮುಳ್ಳು ಬಿದಿರು. ಅದನ್ನ ಬಿಟ್ಟು ನಾವು ಈ ಬ್ಯಾಂಬೂಸಾ ಬ್ಯಾಂಬೂಸ್ ಮತ್ತೆ ಡೆಂಡ್ರೋಕ್ಯಾಲಮಸ್ ಸ್ಟ್ರಿಕ್ಟಸ್ ಈ ತರದ ಡೆಂಡ್ರೋಕ್ಯಾಲಮಸ್ ಜೆಜಾಂಟಸ್ ಈ ತರ ಒಂದು ಸುಮಾರು ಪ್ರಭೇದಗಳಿದಾವೆ. ಅದನ್ನ ನಾವು ಅವು ಮುಳ್ಳು ಬಿದಿರುಗಳಲ್ಲ, ನಾವು ಆರಾಮಾಗಿ ಅದನ್ನ ಕಟಾವ್ ಮಾಡಬಹುದು, ಎಲ್ಲದೂ ಮಾಡಬಹುದು. ಅದನ್ನ ನಾವು ಮನೆ ಬಾಗಿಲಲ್ಲಿ ಅಲ್ಲೆಲ್ಲ ಹಾಕೊಳ್ಳೋದ್ರಿಂದ ನಾವು ಆರಾಮಾಗಿ ನಮ್ಗೆ ಬೇಕಾಗಿರುವಂತಹ ಬಿದಿರುಗಳನ್ನ 3-4 ವರ್ಷಕ್ಕೆ ಅದು ನಮ್ಗೆ ಕಟಾವಿಗೆ ಬಂದ್ಬಿಡತ್ತೆ. ಅವಾಗ ನಾವು ಆರಾಮಾಗಿ ಅದನ್ನ ತೆಗೆದುಕೊಂಡು ಬಳಕೆ ಮಾಡಬಹುದು. ಒಳ್ಳೆ ಬೀಜ ಸಿಗಬೇಕು ಒಂದು ಬಿದಿರನ್ನ ನಾವು ನೆಡಬೇಕು ಅನ್ನೋದಾದ್ರೆ ಎಲ್ಲಿ ಸಿಗತ್ತದೆ? ನಾನು ನೋಡಿದ ಹಾಗೆ ಈಗ ಒಂದು 2017 ಕೇಂದ್ರ ಸರ್ಕಾರ ಏನು ಈ ಬಿದಿರು ರೈತನ ಜಮೀನಲ್ಲಿದ್ರೆ ಅದನ್ನ ಸಸ್ಯಾಗಿ ಅದನ್ನ ನಾವು ಎಕನಾಮಿಕಲಿ ಬಳಕೆ ಮಾಡಬಹುದು ಅಂತ ಒಂದು ಅಮೆಂಡ್ಮೆಂಟ್ ಅನ್ನ ತಂತು ಫಾರೆಸ್ಟ್ ಆಕ್ಟ್ 1927 ಇದಕ್ಕೆ ಅದಕ್ಕೊಂದು ಆರ್ಡಿನೆನ್ಸ್ ಪಾಸ್ ಮಾಡಿ ಒಂದು ಇದನ್ನ ತಂತು. ಅವಾಗಿಂದ ಏನಾಗಿದೆ ಅಂದ್ರೆ ಬಿದಿರನ್ನ ಜನಬಳಕೆಗೆ ಅಥವಾ ಜನರಿಗೆ ಸಿಗುವ ಹಾಗೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲಾ ಫಾರೆಸ್ಟ್ ಇಲಾಖೆಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದೆ ಅಂದ್ರೆ ಬಿದಿರು ಸಸ್ಯಗಳನ್ನೇ ಜನಗಳಿಗೆ ಕೊಡಿ, ಜನಗಳಿಗೆ ಬೆಳೆಸೋ ರೀತಿಯಲ್ಲಿ ಮಾಡಿ ಅಂತ ಒಂದು ಕಾರ್ಯಕ್ರಮ ಸೂಚನೆ ತಂದಿರೋದ್ರಿಂದ ಎಲ್ಲಾ ಫಾರೆಸ್ಟ್ ನರ್ಸರಿಗಳಲ್ಲಿ ಸಿಗಬೇಕು ಇದು. ಈಗ ಸದ್ಯಕ್ಕೆ ನಮಗೆ ಅವೈಲೇಬಲ್ ಇರೋದಂದ್ರೆ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಬಿದಿರು ಸಸಿಗಳು ನಮಗೆ ಸಿಗುವ ತರ ಇದೆ, ಲಭ್ಯ ಇದೆ. ಆಯ್ತು, ಈ ರೈತರು ಬೆಳೆದ್ ಬಿಡ್ತೀವಪ್ಪ, ಬೆಳೆದಾದ್ಮೇಲೆ ಇದನ್ನ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಯಾರು ಕೊಂಡ್ಕೊಳ್ತಾರೆ? ಒಂದು ಹೇಳಿಕೆ ಏನಿದೆ ಅಂದ್ರೆ ಬಿದಿರು ಬೆಳೆದಿರುವಂತಹ ರೈತ ಮಾರ್ಕೆಟಿಗೆ ಹೋಗಿ ಮಾರಾಟ ಮಾಡೋ ಅವಶ್ಯಕತೆ ಏನಿಲ್ಲ, ಅವನು ಮನೆ ಬಾಗಿಲಿಗೆ ಬಂದು ತಗೊಂಡೋಗ್ತಾರೆ ಅನ್ನೋಂತ ಒಂದು ಇದೆ. ಇನ್ನೊಂದು ಏನಂದ್ರೆ ನಮ್ಮ ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ ಇದರಲ್ಲಿ ಒಂದು ವೆಬ್ಸೈಟ್ ಇದೆ, ಬ್ಯಾಂಬೂ ಸೊಸೈಟಿ ಆಫ್ ಇಂಡಿಯಾ .org ಅಂತ. ಅಲ್ಲಿಗೆ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿ ನಮ್ಮ ಡೀಟೇಲ್ಸ್ನೆಲ್ಲ ಅಲ್ಲಿ ಹಾಕಿದ್ರೆ ಅವರೇ ನಮಗೆ ಮಾರ್ಕೆಟಿಂಗ್ ಯಾರು ಆಸಕ್ತಿ ಇದ್ದಾರೆ ಅವರನ್ನು ಕಳಿಸ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ನಾವು ಅತಿ ಚಿಕ್ಕ ಹಿಡುವಳಿಯಲ್ಲಿರೋ ರೈತರು ಬಿದಿರನ್ನೇ ಮೂಲತಃ ಫುಲ್ ಎಲ್ಲಾ ನಮ್ಮ ಜಮೀನಲ್ಲಿ ಬಿದಿರನ್ನೇ ಹಾಕೋದಕ್ಕಿಂತ ಬೇಲಿ ಸಾಲುಗಳಲ್ಲಿ ಬಿದಿರಿನ ಒಂದು ಸಾಲನ್ನ ನೆಡೋದ್ರಿಂದ ನಮ್ಮ ಮೂಲ ಬೆಳೆಗಳ ಜೊತೆಗೆ ಇದನ್ನೂ ಸಹಿತ ಕಾಲಕಾಲಕ್ಕೆ ನಾವು ಹಾರ್ವೆಸ್ಟ್ ಮಾಡಿ ನಾವು ಬಳಕೆ ಮಾಡ್ಕೋಬಹುದು. ಅಂದ್ರೆ ತೋಟದಲ್ಲಿ ಏನಾರ ಬೆಳ್ಕಳಿ ಸುತ್ತಲೂ ಯಾವ್ಯಾವ ಕಾಳು ಜಾತಿದು ಅದು ಇದು ಬೆಳೆಯೋ ಬದಲು ಈ ಬಿದಿರನ್ನ ಬೆಳೀರಿ ಅಂತ. ಈ ಸಾಮಾನ್ಯವಾಗಿ ನಾವು ನೋಡೋದು ಹೇಗೋ ಅಂತಂದ್ರೆ ತೋಟ ಸುತ್ತಿನಲ್ಲಿ ಇಲ್ಲ ತೇಗ ಹಾಕಿರ್ತಾರೆ, ಇಲ್ವಾ ತೆಂಗು ಹಾಕಿರ್ತಾರೆ ಬಯಲ್ಸೀಮೆಗಳ ಕಡೆ, ಅದ್ರ ಜೊತೆಗೆ ಈ ಬೊಂಬು ಹಾಕ್ಬೋದು. ಅಂದ್ರೆ ಒಂದು ಇದರಿಂದ ಒಂದು 15 ಗ್ಯಾಪ್ ಅಲ್ಲಿ ಬೇರೆ ಬೇರೆ ಸಸಿಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಸಸಿಯಾಗಿದ್ದಾಗ ಬೇರೆ ಏನಾದ್ರೂ ಬೆಳ್ಕೋಬಹುದು ನಾವು. ಬಿದಿರು ಒಂದು 3-5 ವರ್ಷಕ್ಕೆ ಎತ್ತರಕ್ಕೆ ಹೋಗ್ಬಿಡತ್ತೆ, ಆವಾಗ ನಾವು ಅಕ್ಕಪಕ್ಕದಲ್ಲಿ ಒಂದು 15 ಗ್ಯಾಪ್ ಅಲ್ಲಿ ಬೇರೆ ಏನನ್ನು ಬೆಳೆಯೋಕ್ಕಾಗಲ್ಲ. ಈ ಬಿದಿರು ಒಂದಕ್ಕೊಂದು ಮಸಿಯೋದ್ರಿಂದ ಈ ಬೆಂಕಿ ಉತ್ಪತ್ತಿ ಆಗತ್ತೆ ಅನ್ನೋ ಒಂದು ಮಾತು ಇದೆ. ಹಾಗಾಗಿ ಈ ಒಂದು ಆ ಪ್ರದೇಶದಲ್ಲಿ ಇರತಕ್ಕಂತ ಉಳಿಕೆ ಸಸ್ಯಗಳು ಸತ್ ಹೋಗ್ತವೆ ಅಥವಾ ಬೆಂಕಿ ಹತ್ತತ್ತೆ ಅಂತ. ಅದು ಅದನ್ನ ನಾನು ನಂಬಲ್ಲ. ಯಾಕಂದ್ರೆ ಬಿದಿರು ಕಟ್ಟೆ ಬಂದು ಒಣಗಿದಾಗ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆಗಳು ಇದಾವೆ, ಹಸಿಯಾಗಿದ್ದಾಗ ಹತ್ಕೊಳ್ಳೋ ಸಾಧ್ಯತೆ ಇಲ್ಲ. ಇದನ್ನ ನಾವು ಕಟಾವು ವರ್ಷ ಕಟಾವು ಮಾಡೋದ್ರಿಂದ ಒಂದಕ್ಕೊಂದು ಮಸಿಯೋ ಪ್ರಾಬ್ಲಮ್ ಇದು ಸಾಧ್ಯತೆನೂ ಕಡಿಮೆ ಇರತ್ತೆ. ಈ ನಮ್ಗೆ ಬೇಕಾಗಿರುವಂತಹ ಈ ಮುಳ್ಳಿಲ್ಲದ ಬಿದಿರುಗಳನ್ನ, ಬರ್ಮಾ ಬಿದಿರು ಆಗ್ಲಿ, ಭೀಮಾ ಬಿದಿರಾಗ್ಲಿ, ಕಿರು ಬಿದಿರಾಗ್ಲಿ, ಸಾಮೆ ಬಿದಿರಾಗ್ಲಿ, ಇವುಗಳನ್ನ ನಾವು ಬೆಳೆಯೋದ್ರಿಂದ ಮನೆ ಬೆಳಕಿಗೆ ಅವಾಗವಾಗ ಕಟಾವು ಮಾಡ್ತಾ ಇರೋದ್ರಿಂದ ಈ ಒಂದು ಬೆಂಕಿ ಹತ್ತುಗಳ ಸಮಸ್ಯೆ ಬರಲ್ಲ. ಅದು ಹೆಚ್ಚಿನ ಪಕ್ಷ ಯಾವಾಗ ಬರುತ್ತಂದ್ರೆ ಇಡೀ ಕಾಡೇ ಬಿದಿರು ಕಾಡಾಗಿ ಎಲ್ಲದೂ ಕಟ್ಟೆ ಬಂದು ಒಣಗಿ ಹೋದಾಗ ಮಾತ್ರ ಆ ತರದ ಸಮಸ್ಯೆಗಳು ಬರ್ತವೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಬೊಂಬು ಮಿಷನ್ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಇದೇನು, ಇದರ ಉದ್ದೇಶ ಏನು? ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಕಾರ್ಯಕ್ರಮ ತರಲಿಕ್ಕೆ ಕಾರಣ ಏನಂದ್ರೆ, ನಮ್ಮಲ್ಲಿ ಭಾರತದಲ್ಲಿ ಈ ಬಿದಿರಿನ ಅವಶ್ಯಕತೆಯ 4% ಮಾತ್ರ ನಾವು ಸಪ್ಲೈ ಮಾಡಕ್ ಆಗ್ತಾ ಇರೋದು. ಇನ್ನು ಉಳಿದ 3/4% ಅನ್ನ ನಾವು ಚೀನಾ ಮುಂತಾದ ಈ ಈಶಾನ್ಯ ರಾಷ್ಟ್ರಗಳಿಂದ ರಫ್ತು ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ 1200 crore ಅಮೌಂಟ್ ಅನ್ನ ಇದಕ್ಕೆ ಬಿದಿರಿನ ಬೆಳೆಗಳಿಗೆ, ಬಿದಿರಿನ ಫಾರ್ಮಿಂಗ್ಗೆ ಮೀಸಲಾಗಿಟ್ಟಿದೆ. ಆಮೇಲೆ ಏನಂದ್ರೆ, ಈಗ ಬಿದಿರು ಬೆಳೆಯುವ ಬೆಳೆಗಾರರಿಗೆ 1 hectare ಅಲ್ಲಿ ನೀವು ಬಿದಿರು ಬೆಳಿತೀರಿ ಅಂತ ಯೋಜನೆ ಹಾಕೊಂಡ್ರೆ ನಮಗೆ 3 years $25,000, $15,000, $10,000 ಈ ರೀತಿ ಸಬ್ಸಿಡಿಯನ್ನ ಕೊಡುವಂತಹ ಯೋಜನೆಯನ್ನು ಕೂಡ ಹಾಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಫಾರೆಸ್ಟ್ ನರ್ಸರಿಗಳಲ್ಲಿ ಬಿದಿರುಗಳು ಸಿಗುವಂತಹ ಕಾಲಗಳು ಸನ್ನಿಹಿತವಾಗಿದೆ. ಒಟ್ಟಿನಲ್ಲಿ ಬಿದಿರಿನಿಂದ ನಾನಾ ಉಪಯೋಗಗಳಿದೆ ಅಂತ ಹೇಳ್ತೀರಿ. ಇದನ್ನ ಏನೇನು ಉಪಯೋಗ ಅಂತ ಯಾವ್ದಾರ ಎಳೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಕೇಳಿದ್ರೆ ಏನೇನು ಬರಿಬಹುದು ಅಂತೀರಿ? ಅದೇ, ಈಗ ಬಿದಿರಿನಿಂದ ನಮ್ಮ ಮನೆ ಬಳಕೆಯ ವಸ್ತುಗಳನ್ನು ಮಾಡ್ಕೋಬಿಡೋದು, ಏಣಿ. ಈಗ ಮುಂದೆ ಬಿದಿರಿನಲ್ಲಿ ಹೆಚ್ಚಾಗಿ ಸಂಶೋಧನೆ, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅವ್ರಗಳ ಮೇಲ್ಕೆಲ್ಲ ಸಂಶೋಧನೆ ನಡೆದ್ರೆ ಬಿದಿರಿನಿಂದ ಬಿಲ್ಡಿಂಗ್ ಮೆಟೀರಿಯಲ್ಸ್, ಏನು ಈಗ ಬೀಮ್ಸು, ಆಮೇಲೆ ಮತ್ತೆ ದೊಡ್ಡ ದೊಡ್ಡ ಏನಂದ್ರೆ ಫ್ಲೋರ್ ಮೆಟೀರಿಯಲ್ಸು, ಈ ತರಹದ ಹಲವು ಸಹ ಹೆಚ್ಚು ಪ್ರಾಡಕ್ಟ್ಗಳನ್ನು ನಾವು ಬಿದಿರಿನಿಂದ ಮಾಡಬಹುದು. ಅದರ ಬಗ್ಗೆ ಹೆಚ್ಚಾಗಿ ಸಂಶೋಧನೆಗಳನ್ನು ನಡೀಬೇಕು. ಚೀನಾದಲ್ಲಿ ಇತ್ತೀಚೆಗೆ ಕೇಳಿದ ಪ್ರಕಾರ ಬಿದಿರಿನಿಂದ ಫ್ಯಾಬ್ರಿಕ್ಸ್ ಕೂಡ ತಯಾರು ಮಾಡ್ತಾ ಇದ್ದಾರೆ. ಅಲ್ಲಿ ಮಟ್ಟಕ್ಕೆ ಬಿದಿರಿನ ಒಂದು ಶರ್ಟು, ಆ ಥರದ ಶರ್ಟ್ಗಳೆಲ್ಲ 3,000-4,000 ಬೆಲೆಗಳಷ್ಟು ಬಿದಿರಿನ ಶರ್ಟ್ಗಳಿಗೆ ಇದೆ. ಆಮೇಲೆ ಮತ್ತೆ ಅಸ್ಸಾಂನಲ್ಲಿ ಇತ್ತೀಚೆಗೆ ಬಿದಿರಿನಿಂದ ಬಯೋಫ್ಯೂಯಲ್ಸ್ ತಯಾರು ಮಾಡುವಂತಹ ಒಂದು ಸಂಶೋಧನೆ ಕೂಡ ನಡೆದಿದೆ. ಬಿದಿರು ಹೇಗೆ ಅಂದ್ರೆ, ಒಂದು ಹುಲ್ಲಿನ ಜಾತಿ ಸಸ್ಯ ಆಗಿರೋದ್ರಿಂದ ಬಿದಿರು, ಈ ಒಂದು ಹುಲ್ಲು ಒಂದು ಜಗತ್ತನ್ನ ಬದಲಾವಣೆ ಮಾಡುವಂತಹ ಒಂದು ಎಲ್ಲಾ ಸಾಧ್ಯತೆಗಳು ಬಿದಿರಿನಲ್ಲಿ ಅಡಕವಾಗಿದೆ. ಅಂದ್ರೆ ಇದು ಹುಲ್ಲಿನ ಜಾತಿ ಸಸ್ಯ ಅಂತ ಹೇಳಿದ್ರೆ, ಹುಲ್ಲಿನ ಜಾತಿ ಸಸ್ಯ ಆಗಿರೋದ್ರಿಂದ ಅಂತರ್ಜಲನ ಹಿಡ್ಕೊಳ್ಳೋದಿಕ್ಕೆ ಅದು ತುಂಬಾ ಸಹಕಾರಿಯಾಗತ್ತೆ. ಆಮೇಲೆ ನಾವು ಇನ್ನೊಂದು ಇತ್ತೀಚೆಗೆ ನೋಡಿರೋದೇನು ಅಂತಂದ್ರೆ, ನಾನು ಹೇಳೋ ಹೇಳಿದೆ ಈ ಮಕ್ಕಳಿಗೆ ಇದನ್ನ ಕೇಳಿದ್ರೆ ಏನ್ ಹೇಳ್ಬಹುದು ಅಂತ ಹೇಳಿ, ಫಸ್ಟ್ ಆಫ್ ಆಲ್ ಅವ್ರು ಏನ್ ಬರೀತಾ ಇರ್ತಾರಲ್ಲ ನೋಟ್ ಬುಕ್, ಆ ನೋಟ್ ಬುಕ್ಕೇ ಇದಕ್ಕೆ ಮೂಲ ಬಿದಿರು ಅನ್ನೋದು ಅವರಿಗೆ ಗೊತ್ತಾಗ್ಬೇಕು. ಅದ್ರ ಜೊತೆಗೆ ನೀವು ಸುಮಾರಷ್ಟು ಹೇಳಿದ್ರಿ, ಇನ್ನು ಬೇಲಿ ಕಂಬವಾಗಿ ಬಳಸಬಹುದು, ವ್ಯವಸಾಯಕ್ಕೆ ಹೋಗ್ಬೇಕಾದ್ರೆ ಬುಟ್ಟಿಯಾಗಿ ಇದನ್ ಮಾಡಬಹುದು, ಆಮೇಲೆ ಕೊಳವಾಗಿ ಮಾಡುವಂತಹದನ್ನ ನಾವು ನೋಡ್ತೇವೆ, ಆಮೇಲೆ ಬೀಸೋ ದೊಣ್ಣೆ, ಊರುಗೋಲು, ಹೀಗೆ ಏಣಿ, ಸುಮಾರಷ್ಟು ಉಪಯೋಗಗಳು ಇರ್ತಕ್ಕಂತಹದ್ದು ನಾವು ಕಾಣ್ತೇವೆ. ಆದ್ರೆ ಒಂದು ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಒಂದು ಕಾಲಕ್ಕೆ ಬೆಲೆ ಕೊಟ್ಟು ಇದರಿಂದ ಬಹಳ ಉಪಯೋಗ ಇದೆ ಅಂತ ಮಾಡಿದ್ದನ್ನ ಕಾಲಕ್ರಮೇಣ ನಾವು ಮತ್ತೆ ಅಲ್ಲಿಗೆ ಬರೋದಾದ್ರೆ ಈ ಆಧುನಿಕ ಹೆಸರಿನಲ್ಲಿ ಇವೆಲ್ಲ ನಶಿಸಿ ಹೋಗ್ತಿದೆಯಲ್ಲ, ಹೇಗೆ ವಸಂತ ಅಂತವರು ಇದ್ರ ಬಗ್ಗೆ ಒಂದು ಏನ್ ಹೇಳ್ಬೇಕದಕ್ಕೆ ಆಸಕ್ತಿ ತೋರಿಸಿ ಒಂದು ಕ್ರಿಯಾ ಯೋಜನೆಯನ್ನ ಕೈಗೊಳ್ತಾ ಇದ್ದೀರಾ ಹೇಗೆ? ಹಾ ಹೌದು, ಈಗ ನಾನು ನಮ್ಮ ಮನೆ ಇರೋದು ಮಲೆನಾಡು ರೀಜನ್ ಅಲ್ಲಿ. ನನಗೆ ಮುಂಚೆಯಿಂದ ಏನಾಗ್ತಿತ್ತಂದ್ರೆ, ಈಗ ಮಲೆನಾಡು ರೀಜನ್ನಲ್ಲಿ ಯಾವಾಗ್ಲೂ ಅಡಿಕೆ, ಬಾಳೆ ಈ ತರ ಹೆಚ್ಚು ನೀರನ್ನ ಕನ್ಸ್ಯೂಮ್ ಮಾಡುವಂತಹ ಸಸಿಗಳನ್ನ ಬೆಳೀತಾ ಇದ್ರು. ನಾನು ನಮ್ಮ ಮನೆಯಲ್ಲಿ ನಾನು ಯೋಜನೆ ಏನು ಯೋಜನೆ ಹಾಕಿದ್ರೆ, ಈಗ ನಾವು ಅಂತರ್ಜಲವನ್ನ ಜಾಸ್ತಿ ಯೂಸ್ ಮಾಡದಿರುವಂತಹ, ಜಾಸ್ತಿ ಬಳಕೆ ಮಾಡದಿರುವಂತಹ ಸಸಿಗಳನ್ನು ಯಾವ್ದು ಬೆಳಿಬಹುದು, ಮತ್ತೆ ಹೆಚ್ಚಾಗಿ ಮನುಷ್ಯರು ಕಾಂಟ್ಯಾಕ್ಟ್ ಜಾಸ್ತಿ ಅಂದ್ರೆ ವರ್ಷವಿಡೀ ಕೃಷಿಯನ್ನ ಮಾಡೋಕೆ ಸಾಧ್ಯ ಇಲ್ಲದಿರುವ ಪರಿಸ್ಥಿತಿ ನಮ್ಮ ಮನೇಲಿದೆ. ಅಂದ್ರೆ ನಾವು ನಮ್ಮ ಮನುಷ್ಯನ ಜಾಸ್ತಿ ಇಂಟರ್ಫರೆನ್ಸ್ ಇಲ್ಲದೆ ಇದ್ದೆ ಬೆಳೆಯನ್ನು ಯಾವ್ದು ಬೆಳಿಬಹುದು ಅಂತ ನೋಡಿದಾಗ ಬಿದಿರು ಒಂದು ನಮ್ಮ ಗಮನಕ್ಕೆ ಬಂತು. ಆಗ ಬಂದಾಗ ಬಿದಿರು ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಬಿದಿರನ್ನ ಹೇಗೆ ಇದ್ ಮಾಡೋದು ಎಲ್ಲ ಇದ್ ಮಾಡ್ತಾ ಹೋದಾಗ ಇದರದ ಗುಣಗಳು ವಿಶೇಷತೆಗಳು ಎಲ್ಲದನ್ನು ಇದು ಬಂತು. ಆಮೇಲೆ ಈ ಒಂದು ಕಾರ್ಯದಲ್ಲಿ ಇದ್ದಾಗ ನನಗೆ ಉರವು ಅಂತ ಒಂದು ಸಂಸ್ಥೆಯ ಸಂಪರ್ಕ ಆಯಿತು. ಅದು ತಿರುಕೈ ಬೆಟ್ಟ ಅಂತ ವೈನಾಡ್ ಡಿಸ್ಟಿಕಲ್ಲಿ, ಕೇರಳದ ವೈನಾಡು ಜಿಲ್ಲೆಯ ತಿರುಕೈ ಬೆಟ್ಟ ಅಂತ ಒಂದು ಸ್ಥಳದಲ್ಲಿದೆ. ಒಂದು 25-30 ವರ್ಷದ ಹಿಂದಿನಿಂದ ಅವರು ಬಿದಿರಿನ ಬಗ್ಗೆ ಸಂಶೋಧನೆಯನ್ನು ನಡೆಸ್ತಾ ಬಿದಿರಿಂದ ಏನೇನು ಸಾಮಗ್ರಿಗಳನ್ನು ತಯಾರಿಸಬಹುದು ಅದರ ಬಗ್ಗೆ ಸಂಶೋಧನೆ ಮಾಡಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ ಅವರು. ಆ ಸಂಸ್ಥೆಯಲ್ಲಿ ಹೇಗೆ ಅಂದರೆ ಬಿದಿರಿನ ಪ್ರಾರಂಭಿಕ ಹಂತದಿಂದ ಈಗ ನಾನು ಏನು ಹೇಳಿದೆ ಆ ಟ್ರೀಟ್ಮೆಂಟ್ ಅಂತ ಹೇಳಿದೆ, ಅದನ್ನು ಟ್ರೀಟ್ಮೆಂಟನ್ನು ಮಾಡಿ ತರಹವಾರಿ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಒಳ್ಳೆಯ ಮಾರ್ಕೆಟಿಂಗನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಬಿದಿರಿಂದ ಏನೇನು ಪ್ರಾಡಕ್ಟ್ಗಳನ್ನು ಮಾಡ್ತಾರೆ ಅಂದರೆ ಬಿದಿರಿನ ಸ್ಪೀಕರ್ ಮಾಡ್ತಾರೆ, ಆಮೇಲೆ ಬಿದಿರಿನಿಂದ ಈ ಏನಂದರೆ ಬುಟ್ಟಿಗಳು, ಬೇರೆ ಬೇರೆ ಈಗ ಆರ್ನಮೆಂಟಲ್ಸ್ ಏನೇನಿದ್ದಾವೆ ಆ ಥರದ್ದು. ಈಗ ಅಂದರೆ ನಮಗೆ ಈಗ ಈ ಸಿಟಿ ಲೈಫಲ್ಲಿ ಏನಂದರೆ ಬಿದಿರಿನ ಶೋ ಮೆಟೀರಿಯಲ್ಸ್ ಏನೇನೋ ಇರ್ತವೆ ಆ ಥರದವು, ಈಗ ಏನಂದ್ರೆ ಟೇಬಲ್ ಟಾಪಲ್ಲಿ ಇಡುವಂತಹ ಒಂದು ಪೆನ್ ಸ್ಟ್ಯಾಂಡ್ ಆಗಲಿ, ಲ್ಯಾಪ್ಟಾಪ್ ಸ್ಟ್ಯಾಂಡ್ ಆಗಲಿ, ಆಮೇಲೆ ಫ್ಲೋರಿಂಗ್ ಮೆಟೀರಿಯಲ್ಸ್ ಆಗಲಿ ಎಲ್ಲದನ್ನು ಅವರು ಮಾಡ್ತಾ ಇದ್ದಾರೆ, ಮಾಡಿ ಸಕ್ಸಸ್ ಆಗಿದ್ದಾರೆ ಅವರು. ಹಾಗಾಗಿ ಅಲ್ಲಿ ಒಂದು ಸ್ಪೀಕರ್ ಇದೆ, ಒಂದು ಅದಂದ್ರೆ ಬ್ಯಾಂಬೂ ಸ್ಪೀಕರ್ ಅಂತ, ಬ್ಯಾಂಬೂವಿಂದ ಫುಲ್ಲು ಬಿದಿರಿನ ಫುಲ್ ಪೀಲ್ ಮಾಡಿ ಲಾಸ್ಟಲ್ಲಿ ಬರುವಂತ ಒಂದು ಇದನ್ನ ಫುಲ್ಲು ಸರ್ಕಲಿಂಗ್ ಮಾಡಿ ಒಂದು ಬ್ಯಾಂಬೂ ಸ್ಪೀಕರ್ ಮಾಡಿ, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಅದು ಅದರದ ಬೆಲೆನೆ 2,400 ರೂಪಾಯಿ ಜಸ್ಟ್. ನಮ್ಗೆ ಏನಂದ್ರೆ ಈಗ ನಾವು ನಮ್ಮ ಬ್ಲೂಟೂತ್ ಸ್ಪೀಕರ್ಗಳು ಏನಿದೆ ಅದೇ ತರದ ಎಫೆಕ್ಟ್ ಅದೇ ಕೊಡುತ್ತೆ. ಸಾಮಾನ್ಯವಾಗಿ ನಾವು ಯಾವ್ದಾರ ಒಂದು ಊರಿಂದ ಹೊರಗಡೆ ಹೋಗಾಗ ಯಾವ್ದಾರ ಒಂದು ಹೋಟ್ಲಲ್ಲಿ ಕೂತ್ಕೊಳ್ತೀವಿ ಅಂತ ಇಟ್ಕೊಳ್ಳಿ, ಈ ಬಿದಿರಿಂದ ಮಾಡಿರ್ತಕ್ಕಂತ ಸುತ್ತಲು ಫೆನ್ಸಿಂಗು ಅಥವಾ ರೂಮಿನ ಅಲಂಕಾರ ಮಾಡಿರ್ತಾರೆ, ಏನು ಒಂದು ಹಳ್ಳಿ ವಾತಾವರಣ ಇದೆ, ತುಂಬಾ ಪ್ರಶಾಂತವಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತೀವಿ. ದೌರ್ಭಾಗ್ಯ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಅದನ್ನ ಅಳವಡಿಸ್ಕೋಬೇಕು ಅನ್ನೋದಾದಾಗ ಎಲ್ಲೋ ಒಂದ್ ಕಡೆ ಮನಸ್ಸನ್ನ ಇಳಿಬಿಟ್ಟು ಮತ್ ಬೇರೆ ಇನ್ನೊಂದು ಇದಕ್ ಪರ್ಯಾಯ ಏನು ಅಂತ ಯೋಚನೆ ಮಾಡ್ತಾ ಹೋಗ್ತೇವೆ. ಇದು ನೀವು ಹೇಳಿದ್ದು ಒಂದ್ ದೃಷ್ಟಿನಲ್ಲಿ ಒಳ್ಳೇದು. ಒಂದು ಕೆಲವೊಂದು ಮೇಧಾರ ಜನಾಂಗ ಅಂತ ಏನು ಹೇಳಿದ್ರಿ, ಈ ಬಿದಿರಿನಿಂದನೇ ತಮ್ಮ ಅನ್ನವನ್ನ ನೋಡ್ಕೊಳ್ತಾ ಇರ್ತಕ್ಕಂಥವ್ರು, ಇವರಿಗೂ ಸಹ ಅನುಕೂಲ. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪರಿಸರದ ಮೇಲೆ ಅದು ಅಗಾಧವಾದಂತ ಶಕ್ತಿಯನ್ನ ಹೊಂದಿದೆ ಮತ್ತೆ ಸಮತೋಲನವನ್ನ ಕಾಪಾಡುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಒಂದು ಸಂದರ್ಶನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿದಿರಿನ ನಾನಾ ರೂಪಗಳು ಈ ಕುರಿತು ಸಾಗರ ತಾಲೂಕು ಬೆಳಕಲ್ ಗ್ರಾಮದ ಬಿಎಸ್ ವಸಂತ ಅವರೊಡನೆ ಸಂದರ್ಶನ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯರೇ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ